ಹವ್ಯಾಸಿ ಮರ ಕೆತ್ತುವ ಕಲೆಯ ಭಾಗ ಎರಡು, ಲಲಿತ ನಟನಾ ಶಿಲ್ಪ ಅಷ್ಟಪದಿ. ನನ್ನ ತೆಂಗಿನ ತುಂಡುಗಳ ಗುದ್ದಾಟಕ್ಕೂ ಎಷ್ಟೋ ಮೊದಲು, ಅಂದರೆ ಮಳೆ ಕಡಿಮೆಯಾಗುತ್ತಿದ್ದಂತೆ, ರಕ್ಕಸ ಸಾಗುವಾನಿ ಬೊಡ್ಡೆಯೊಂದಿಗೆ ದೇವಕಿ ಹೋರಾಟ ಶುರು ಮಾಡಿದ್ದಳು. ರಕ್ಕಸ ಸುಮಾರು 10 ಇಂಚು ವ್ಯಾಸದ ಇನ್ಯಾವುದೋ ಮರದ ಗುತ್ತಿ ಬೇರುಗಳನ್ನು ತನ್ನ ಬೇರೆ ಜಾಲದ ಮರಣಾಂತಿಕ ಅಪ್ಪುಗೆಗೊಳಪಡಿಸಿತ್ತು. ಅದನ್ನು ಸಮೂಲ ಕಿತ್ತೆಸೆಯಬೇಕು. ಮರ ಬೆಳೆದ ವಠಾರದ ಜನ ಕಾಲಕಾಲಕ್ಕೆ ನಿರ್ಲಕ್ಷ್ಯದಲ್ಲಿ ಕಲ್ಲ ಚೂರುಗಳು, ಬೂದಿ, ಸಿಮೆಂಟ್ ತುಂಡುಗಳಾದಿ ವಿವರಿಸಲಾಗದ ಹಾಳಮೂಳಗಳೆಲ್ಲವನ್ನೂ ಆ ಸಾಗುವಾನಿ ಬುಡಕ್ಕೆ ಹಾಕಿದ್ದಿರಬೇಕು. ಆ ಬರಗೇಡಿ ಮರ ಸಹಜ ಮಣ್ಣಿನೊಡನೆ ಅವನ್ನೆಲ್ಲ ತನ್ನ ಉಡಿಯೊಳಗೆ ಗಂಟು ಹಾಕಿಕೊಂಡಿತ್ತು. ಸತ್ತು ಹೋದ ನಿಗೂಢ ಲಕ್ಷಾಧಿಪತಿ ಭಿಕ್ಷುಕನ ಕತೆ ಕೇಳಿದ್ದೀರಲ್ಲ, ದೇವಕಿಗೆ ಆ ಭಿಕ್ಷುಕನ ಜೋಳಿಗೆಯೊಳಗೆ ಕೈ ಹಾಕುವ ಕೆಲಸ, ಕೊಳಕನ್ನು ಕಳೆದು ಸಿರಿಯನ್ನು ಸಂಗ್ರಹಿಸುವ ಉಮೇದು. ರಕ್ಕಸನ ಭೂಮಿಯೊಳಗಿನ ಸಹಜ ರಕ್ಷಣಾ ಕೋಟೆಯನ್ನು JCB ಒಡೆದು ಹಾಕಿತ್ತು. ಮತ್ತೆ ಜಡಿ ಮಳೆಗಾಲದ ಸವಕಳಿಗೂ ಅದನ್ನು ಒಡ್ಡಿದ್ದಾಗಿತ್ತು. ಅಲ್ಲೆಲ್ಲ ಒಂದು ಪುಟ್ಟ ಕಲ್ಲನ್ನು ಬಿಟ್ಟುಕೊಡದ ಜಿಪುಣನಲ್ಲಿ ದೇವಕಿ ಕಲಾವಂತಿಗೆ ದಕ್ಕಿಸಿಕೊಳ್ಳಲು ಹೆಣಗಿದಳು. ಸರಪಳಿ ಗರಗಸದ ಅವಸರದ ಕತ್ತರಿಕೆ ಮತ್ತು JCBಯ ಒರಟು ಉತ್ಖನನದ ಫಲವಾಗಿ ವಿಕಾರವಾಗಿ ಹರಿದ ಮತ್ತು ಕುಂಬು ಕವಲುಗಳು ಅದರಲ್ಲಿ ಸಾಕಷ್ಟಿದ್ದವು. ಅವನ್ನೆಲ್ಲ ನಿವಾರಿಸುವಲ್ಲಿ ಉಳಿಯುವುದೇನು ಎಂಬುದರ ಎಚ್ಚರ ತುಂಬ ಅವಶ್ಯ. ಮಹಾಶಿಲ್ಪಿಯೋರ್ವನ ಮಾತು, ಅನಾವಶ್ಯಕವನ್ನು ಕಳಚುವ ಕ್ರಿಯೆಯಷ್ಟೇ ನನ್ನದು, ಮೂರ್ತಿ ಅಲ್ಲಿತ್ತು. ಕಲೆ ಅನಾವಶ್ಯಕವನ್ನು ಕಳಚುವ ಕ್ರಿಯೆಯಷ್ಟೇ ನನ್ನದು, ಮೂರ್ತಿ ಅಲ್ಲಿತ್ತು. ಕಲೆ ಮೌಲ್ಯಗಳ ಸಂಕಲನವಲ್ಲ, ಅಪಮೌಲ್ಯಗಳ ವ್ಯವಕಲನ. ಇದು ನಮಗೆ ದಾರಿದೀಪ. ಕಾವು ಕಳಚಿದ ಪಿಕಾಸಿಯಲ್ಲಿ ಅಗಿದು, ಅರೆ ಸಬ್ಬಲಿನಲ್ಲಿ ತಿವಿದು, ಕೈಮಡುವಿನಲ್ಲಿ ಕೊಚ್ಚಿ, ಉಳಿ ಸುತ್ತಿಗೆಗಳಲ್ಲಿ ಕಡಿದು ನೋಡಿದಳು. ಹೊತ್ತಿಗೊಂದು ಹತ್ಯಾರು ಹಿಡಿದು ಪ್ರಯೋಗಿಸಿದರೂ ಅತೃಪ್ತಿಯೇ ಜಾಸ್ತಿ. ಆಗೀಗ ಆ ಮಹಾಗಡ್ಡೆಯ ಮಗ್ಗುಲು ಬದಲಾಯಿಸಿದರಾದೀತೆಂಬ ಭಾವನೆ. ಇದಕ್ಕೆ ನಾನೂ ಕೈ ಸೇರಿಸುತ್ತಿದ್ದೆ. ಆದಿ ಸ್ವರೂಪವನ್ನು ಅತ್ತಿತ್ತ ಎತ್ತಿ ಇಡುವ ಮಾತೇ ಇಲ್ಲ, ಉರುಳಿಸಿಬಿಡುತ್ತಿದ್ದೆವು ನಮ್ಮ ಕಾಲ ಮೇಲೆ ಎರಗದ ಎಚ್ಚರದಲ್ಲಿ. ಹೊಡೆತ ಹೆಚ್ಚಾಯಿತೋ ತಪ್ಪಾಯಿತೋ ಎನ್ನುವ ಭಯ. ಹಾಗಾಗಿ ಬಹಳ ಶ್ರಮದ ಕೊನೆಯಲ್ಲಿ ಏನು ಪ್ರತ್ಯೇಕವಾದರೂ ಮಾನಸಿಕ ಗೊಂದಲ. ಕೆಲಸದ ಮಿತಿಗೆ ಮೀರಿದ್ದೆಂದು ಕಂಡ ಕೆಲವನ್ನು ಉದ್ದೇಶಪೂರ್ವಕವಾಗಿಯೂ ನಿವಾರಿಸುತ್ತಾ ದೇವಕಿ ನಡೆದಳು. ಸೊಳ್ಳೆ ಕಾಟ, ಮನೆ ಕೆಲಸದೊಂದಿಗೆ ಹೊಂದಾಣಿಕೆ, ಹತ್ಯಾರುಗಳ ಕೊರತೆಯೂ ಕಾಡುತ್ತಿತ್ತು. ಆದರೂ ಏಕಾಂಗಿಯಾಗಿ ಕೆಲವು ದಿನ ಕುಟ್ಟಿ ಕೆರೆಸಿ ಸಾಕಷ್ಟು ಕಲ್ಲು ಮಣ್ಣು ಕಸವನ್ನು ಬಡಕಲು ಮರದ ಬಂದ ಮುಕ್ತಿಯನ್ನೂ ಮಾಡಿದಳು. ಹೀಗೆ ತುಸು ಹಗುರಾದ ಬೊಡ್ಡೆಗೆ ಇಬ್ಬರು ಹೆಣಗಾಡಿ ಮೆಟ್ಟಿಲಡಿಗೆ ಬಡ್ತಿ ಕೊಟ್ಟೆವು. ಸಣ್ಣ ಯಾಂತ್ರಿಕ ಸರಪಳಿ ಗರಗಸ ಸುಮಾರು 1.5 ಅಡಿ ಉದ್ದಕ್ಕೆ ಕೊಯ್ಯುತ್ತಾ ಮರಗಳ ಕಾಂಡದ ಒಳನುಗ್ಗಬಲ್ಲದು. ನಮ್ಮ ಸಾಗುವಾನಿ ಮರ 2 ಅಡಿಗೂ ಹೆಚ್ಚಿನ ವ್ಯಾಸದ್ದು. ಅದನ್ನು ಬೀಳಿಸುವ ಕಾಲಕ್ಕೆ ಪಕ್ಕದ ವಠಾರದ ನಾವು ಸಖೇದ ಸಾಕ್ಷಿಯಾಗಿದ್ದೆವು. ಬುದ್ಧಿವಂತ ಕಟುಕ ಮೊದಲು ಅದರ ಒಂದು ಬದಿಯಲ್ಲಿ ಗರಗಸವನ್ನು ಓರೆಯಲ್ಲಿ 6-8 ಇಂಚು ಇಳಿಸಿದ್ದ. ಅನಂತರ ಅದರ ತಳದಲ್ಲೇ ಅಡ್ಡ ಕೊಯ್ತ ಕೊಟ್ಟ. ಹೊರಬಂತು ನೋಡಿ ಅರ್ಧ ಚಂದ್ರಾಕೃತಿಯ ಹೊಂಬಣ್ಣದ ತೆಳು ಕರ್ಕ್ ಅಂದರೆ ತೊಗಟೆ, ನಸು ಹಳದಿ ಬಣ್ಣದ ಮಿದು ಸ್ವಾದಿಷ್ಟ ತಿರುಳು, ಥೇಟ್ ಹುಟ್ಟುಹಬ್ಬದ ಕೇಕಿನ ತುಣುಕು. ಕಟುಕ ಇದನ್ನೇ ಮರದ ಇನ್ನೊಂದು ಬದಿಯಲ್ಲೂ ಮಾಡಿದ. ಸಾಮಾನ್ಯ ಮರಗಳಲ್ಲಾಗಿದ್ದರೆ ಇಷ್ಟರಲ್ಲಿ ಎರಡೂ ಬದಿಯ ಗಡಿಗಳು ಪರಸ್ಪರ ಸಂಪರ್ಕಿಸಿ ಮರ ಬಿದ್ದಾಗುತ್ತಿತ್ತು. ಆದರೆ ಇದು ಅದನ್ನು ಮೀರಿ ದಪ್ಪವಿತ್ತು. ಆಗ ಮೊದಲೇ ಮರದ ಕೊಡಿಗೆ ಕಟ್ಟಿದ್ದ ಹಗ್ಗವನ್ನು ಸಹಾಯಕರಿಂದ ಜಗ್ಗಿಸಿ ದುರ್ಬಲಗೊಂಡ ನಡುವನ್ನು ಮುರಿದು ಕಳೆದಿದ್ದ. ಒಟ್ಟಾರೆ ಮರ ಕಳೆಯುವಲ್ಲಿ ಕಟಕನದ್ದು ನ್ಯಾಯವೇ. ಆದರೆ ಈಗ ಗುತ್ತಿ ಬೇರೆ ಜಾಲವನ್ನು ಚಂದಕ್ಕೆ ಉಳಿಸ ಹೊರಟ ನಮಗೆ ಅದು ತೊಂದರೆಯಾಗಿತ್ತು. ಒಂದು ಬದಿಯ ಕಡಿತ ಮೇಲೆ, ಇನ್ನೊಂದು ತುಸು ಕೆಳಗೆ, ಮತ್ತೆ ಮುರಿದು ಕಳೆದ ನಡುವಿನಲ್ಲಿ ಒಂದಷ್ಟು ನಾರು ಚಕ್ಕೆಗಳು ಎಳೆದೂ ಹೋಗಿದ್ದವು. ಪ್ರಕೃತಿಯಲ್ಲಿ ಕಾಂಡ ಮೇಲೆ, ಬೇರು ಕೆಳಗೆ, ಆದರೆ ನಮ್ಮ ಅಂದರೆ ಸಂಸ್ಕೃತಿಯ ಕಲಾಕಲ್ಪನೆ ಅದನ್ನು ತಲೆ ಕೆಳಗೆ ಮಾಡುವುದರಲ್ಲಿತ್ತು. ಅಂದರೆ ಕಾಂಡ ಸಪಾಟ್ ಪೀಠವಾಗಬೇಕಿತ್ತು. ಈ ಜವಾಬ್ದಾರಿಯನ್ನು ಪೀಸ್ ಕಾಂಟ್ರಾಕ್ಟು ಅನ್ನಿ ನಾನು ವಹಿಸಿಕೊಂಡೆ. ಅಕರಾಳ ವಿಕರಾಳ ಬೇರೆ ಗೊಂದಲದ ಮೇಲೆ ಓರೆಯಲ್ಲಿ ನಿಂತಿತ್ತು ಸಾಗುವಾನಿ ಗುತ್ತಿ. ಎಲ್ಲೂ ಪೂರ್ಣ ಸಾಮೀಪ್ಯ ಕೊಡದಂತೆ ಹೊರಚಾಚಿಕೊಂಡ ಬೇರುಗಳು ತಿವಿಯುತ್ತಿದ್ದವು. ಕಾಂಡದ ಮೇಲೆ ಕಟುಕ ಮಾಡಿದ ಅತ್ಯಂತ ಕೆಳಗಡಿಯನ್ನು ಆಧಾರವಾಗಿಟ್ಟುಕೊಂಡು ಸುತ್ತು ಅಂದಾಜಿನ ಗೀಟೆಳೆದೆ. ಮತ್ತೆ ನಮ್ಮ ಮೋಟು ಗರಗಸ ಹಚ್ಚಿ ನೋಡಿದೆ. ಹರಿತ ಸಾಲದು ಅನಿಸಿತು. ಕಮ್ಮಾರನಲ್ಲಿ ಗೊಯ್ದು ವಿದ್ಯುತ್ ಸಾಣೆಯಲ್ಲಿ ಗರಗಸದ ಹಲ್ಲಿಗೆ ಒಪ್ಪ ಕೊಡುವ ಮಾತನಾಡಿದೆ. ಆತ ನಕ್ಕು, ಅದಕ್ಕೆ ಮೆಷಿನ್ ಆಗುವುದಿಲ್ಲ, ರಿಂಚಿನಲ್ಲಿ ಗರ್ಗಸ ಸಿಕ್ಕಿಸಿ ಸಣ್ಣ ಅರದಲ್ಲಿ ಪ್ರತಿ ಹಲ್ಲನ್ನು ಕೈಯಾರೆ ಉಜ್ಜಬೇಕು ಎಂದರು. ನಮ್ಮಲ್ಲಿ ಅರವಿತ್ತು, ಉಜ್ಜುವ ಪರಿಣತಿ ಮಾತ್ರ ಇರಲಿಲ್ಲ. ಉಳಿಸುತ್ತಿಗೆಯಲ್ಲಿ ಚಕ್ಕೆ ಚೂರು ತೆಗೆಯಲು ತೊಡಗಿದೆ. ಅದರಲ್ಲೂ ಬೇಗ ಮುಗಿಸುವ ಅಂದಾಜಿನಲ್ಲಿ 3 ಇಂಚು ಉಳಿ ಹಿಡಿದೆ. ಪೆಟ್ಟಿನ ಬಲ ಸಾಲಲಿಲ್ಲ. 1 ಇಂಚು ಉಳಿಯಲ್ಲಿ ದೊಡ್ಡ ಪೆಟ್ಟಿನ ಲಾಭ ಪಡೆಯುವ ಚಾಪಲ ತೋರಿದೆ. ಗುರಿ ತಪ್ಪಿದ ಪೆಟ್ಟಿನಿಂದ ಕೈಗಂಟು ಮುರಿಯದಿದ್ದದ್ದು ಅಜ್ಜಿ ಪುಣ್ಯ. ನಿರಂತರ ಉಳಿ ಬಿಗಿ ಹಿಡಿಯುವುದರೊಡನೆ ಸುತ್ತಿಗೆ ಪೆಟ್ಟಿನ ಕಂಪನವೂ ಸೇರಿ ಕೆಲವೊಮ್ಮೆ ಎಡ ಹೆಬ್ಬೆರಳಿನ ಬಲವೇ ಬಿದ್ದು ಹೋದಂತಾಗುತ್ತಿತ್ತು. ಹಾಗೆಂದು ಹೆಬ್ಬೆರಳು ಬಿಟ್ಟು ಅಂಗೈ ಹಾಗೂ 4 ಬೆರಳುಗಳ ಆಧಾರದಲ್ಲೇ 1-2 ಪೆಟ್ಟಿಗೆ ಹಿಡಿದರೂ ಹೆಚ್ಚು ಮುಂದುವರಿಯಲು ಧೈರ್ಯ ಸಾಲುತ್ತಿರಲಿಲ್ಲ. ನೋವು ವಿಪರೀತವಾದಾಗೆಲ್ಲ ಅಂದಿಗೆ ಕೆಲಸವನ್ನೇ ಕೈಬಿಟ್ಟು ಮರುದಿನ ಮುಂದುವರಿಸಿದ್ದೂ ಇತ್ತು. ಎಷ್ಟೋ ಸಲ ಉಳಿಯ ಎದೆಯಂಚು ಇಳಿದ ಆಳಕ್ಕೆ ಕಡಿಯಂಚು ಮುಟ್ಟುತ್ತಿರಲಿಲ್ಲ. ಇದು ನನ್ನ ಅನುಭವದ ಕೊರತೆ ಎಂದು ಒಪ್ಪಿಕೊಳ್ಳದೆ ಶಕ್ತಿಯಲ್ಲಿ ಸುಧಾರಿಸುವ ಚಪಲ ಬರುವುದಿತ್ತು. ಹಾಗೆ ಒಮ್ಮೆ ಉಳಿಯ ಲೋಹವೇ ಅರ್ಧಕ್ಕೆ ತುಂಡಾಗಿತ್ತು, ಇನ್ನೊಮ್ಮೆ ಸುತ್ತಿಗೆಯ ಹಿಂತಲೆಯೇ ತುಂಡಾಗಿ ರಟ್ಟಿ ಹೋಗಿತ್ತು. ಅಂತೂ ಅಂಕಾಡೊಂಕಿ ಗುತ್ತಿ ಕೊನೆಯನ್ನು ಸಾಕಷ್ಟು ಸಪಾಟು ಮಾಡಿ ಹರಡಿ ಇಳಿದ ಬೇರ ಜಾಲವನ್ನು ಮೇಲ್ಮುಖಿಯಾಗಿಸಿ ಕುಳ್ಳಿರಿಸಿದ್ದೆ. ಮತ್ತೆ ತೆಂಗಿನ ಮರ ಕುಟ್ಟುವುದಕ್ಕೆ ಮರಳಿದ್ದೆ. ನನ್ನ ತೆಂಗಿನ ಕಡಿ ಕೀಸಿನಲ್ಲಿ ದೇವಕಿಯ ಸಾಗುವಾನಿ ಕೆಲಸ ನಿಧಾನಿಸಿತ್ತು. ಒಮ್ಮೆ ನನ್ನ ತೆಂಗಿನ ತುಣುಕುಗಳೆಲ್ಲ ಜಗಲಿಯ ಜಾಗ ಖಾಲಿ ಮಾಡಿದ ಮೇಲೆ ಅಲ್ಲಿಗೆ ಸಾಗುವಾನಿ ಬೊಟ್ಟೆ ತಂದೆವು. ಇಷ್ಟರಲ್ಲಿ ಟೈಮ್ ಪಾಸಿಗೆಂದು ಮರ ಕೆತ್ತುವ ರುಚಿ ನೋಡಿದ್ದ ನಾನು ಅಮಲುಕೋರನೇ ಆಗಿದ್ದೆ. ಸಾಗುವಾನಿ ಬೊಟ್ಟೆಯ 1 ಮಗ್ಗುಲಲ್ಲಿ 1 ಇಂಚು ಉಳಿ ಸುತ್ತಿಗೆಯೊಡನೆ ದೇವಕಿ, ಇನ್ನೊಂದು ಮಗ್ಗುಲಿನಲ್ಲಿ 1/2 ಇಂಚು ಉಳಿ ಹಳೆ ಮರದ ಕೊರಡಿನೊಂದಿಗೆ ನಾನು ಲಟಲಟಾಯಿಸಿದೆವು. ಮತ್ತೆ ಬೇಗನೆ 2ನೇ ಸುತ್ತಿಗೆಯನ್ನು ಕೊಂಡು ಇಬ್ಬರೂ ಕೆಲಸ ಮುಂದುವರಿಸಿದೆವು. ಸಾಗುವಾನಿಯಲ್ಲಿ ಸಾಮಾನ್ಯ ತೊಗಟೆ ಕಳಚಿದಾಗ ಕಾಣಿಸುವ ಕಂದು ಕೆಂಪು ಭಾಗ ಗಟ್ಟಿ ಮತ್ತು ವಿವಿಧ ರೇಖಾ ವಿನ್ಯಾಸಗಳುಳ್ಳದ್ದು. ಅದರಲ್ಲೇ ಕಾಣಿಸುವ ನಿಸ್ತೇಜ ಬಿಳಿ ಅಥವಾ ಹಳದಿ ಭಾಗ ಬುಳುಂಬು, ಅಂದರೆ ಮಿದುವಾದ ಹೂಳ ಕೊರೆಯುವ ಬೇಗ ಕುಂಬಾಗುವ ಭಾಗ. ದೇವಕಿ ತೊಗಟೆಯ ನಂತರ ಬುಳುಂಬನ್ನು ಎಷ್ಟು ದಪ್ಪವಾದರೂ ಸರಿ ಕೆತ್ತಿ ತೆಗೆಯಬೇಕೆನ್ನುವ ಶುದ್ಧ ತತ್ವದವಳು. ಆದರೆ ಅವಳು ಜೀವಮಾನ ಕಂಟಿದ ಮತ್ತು ಅನಿರ್ದಿಷ್ಟ ಕೆಲಸದ ಅವಧಿಯ ಗೃಹಿಣಿ ವೃತ್ತಿಯ ಅವಶ್ಯಕತೆಗಳಲ್ಲಿ ಹೆಚ್ಚು ಕಾಲ ಮರ ಕೆತ್ತುವಲ್ಲಿ ಕಳೆಯಲಾಗುತ್ತಿರಲಿಲ್ಲ. ನಾನೋ 36 ವರ್ಷ ಹಣ ತರುವ ಕೆಲಸ ಮಾಡಿದ ನೆಪದಲ್ಲಿ ಶೇಷಾಯುಷ್ಯವನ್ನೆಲ್ಲ ನಿವೃತ್ತನೆಂಬ ಸೋಮಾರಿ ಪೀಠವನ್ನು ಅಲಂಕರಿಸಿದವ. ಸಹಜವಾಗಿ ಮರ ಕುಟ್ಟುವಲ್ಲಿ ಹೆಚ್ಚು ಕಾಲ ಕಳೆಯುವುದಾಗುತ್ತಿತ್ತು. ನನಗೆ ಪ್ರಾಥಮಿಕವಾಗಿ ಮೂಲ ಮರದಲ್ಲಿ ದೃಢವಾಗಿ ಇರುವವುಗಳನ್ನೆಲ್ಲ ಉಳಿಸಿಕೊಳ್ಳುವುದೇ ಲಕ್ಷ್ಯ. ಗರಗಸದ ಕೊಯ್ತ, JCPಯ ಜಡಿಪೆಟ್ಟು ಹಾಗೂ ಕೀಳು ಜಂಜಾಟದಲ್ಲಿ ಘಾಸಿಕೊಂಡ ಕಲ್ಲು ಹುಳಗಳ ಒಡನಾಟದಲ್ಲಿ ಹಾಳು ಬಿದ್ದ ಭಾಗಗಳನ್ನಷ್ಟೇ ಕಳಚಿ ಉಳಿದೆಲ್ಲವನ್ನೂ ನಯಗೊಳಿಸುವುದೇ ಕೆಲಸ. ದೇವಕಿ ನಡು ನಡುವೆ ಅನ್ಯ ಕಾರ್ಯಾರ್ಥ ಅತ್ತ ಹೋದಾಗ ಆಕೆ ಅರ್ಧಕ್ಕೆ ಕೆತ್ತಿ ನಿಲ್ಲಿಸಿದ್ದನ್ನು ನಾನು ನಯಗೊಳಿಸಿ ಬಿಡುತ್ತಿದ್ದೆ. ಈ ವಿಚಾರದಲ್ಲಿ ನಮ್ಮಲ್ಲಿ ಸಣ್ಣ ಮಾತಿನ ಕಟಿಪಿಟಿಯೂ ನಡೆಯುತ್ತಿತ್ತು. ಆದರೆ ಈ ವೇಳೆಗೆ ಹೆರಿಗೆ ಪೂರ್ವದ ದಿನಗಳನ್ನು ಕಳೆಯಲೆಂದು ಸೊಸೆ ರಶ್ಮಿ ನಮ್ಮನೆಗೆ ಬಂದಳು. ಸಹಜವಾಗಿ ದೇವಕಿಗೆ ಕೆಲವೇ ವಾರಗಳಲ್ಲಿ ಬರಲಿರುವ ಪುಳ್ಯ ಸ್ವಾಗತಕ್ಕೆ ಸಿದ್ಧತೆ, ರಶ್ಮಿಯೊಡನೆ ಪಟ್ಟಾಂಗ, ಪಾಕವೈವಿಧ್ಯಗಳ ಲಹರಿ ಹೆಚ್ಚಾಯಿತು. ನಾನು ಸಾಗುವಾನಿ ಬೊಡ್ಡೆಯೊಡನೆ ಜಟಾಪಡಿಯ ಪೂರ್ಣ ಸ್ವಾತಂತ್ರ್ಯ ಪಡೆದ ಉತ್ಸಾಹದಲ್ಲಿ ಲಟಕಟ ಮುಂದುವರಿಸಿಯೇ ಇದ್ದೆ. ಇಂದು ಪುಳ್ಯ ಆಭ ಕೈಗೆ ಸಿಕ್ಕಿದ್ದನ್ನೆಲ್ಲ ಲಟಲಾಟ ಕುಟ್ಟುವಾಗ ಗರ್ಭದಲ್ಲೇ ಚಕ್ರವ್ಯೂಹ ಪ್ರವೇಶಿಸುವ ತಂತ್ರ ಕೇಳಿಕೊಂಡ ಅಭಿಮನ್ಯುವಿನ ಕಥೆಯನ್ನು ರಶ್ಮಿ ನೆನಪಿಸಿಕೊಳ್ಳುತ್ತಾಳೆ. ಈ ಹಂತದಲ್ಲಿ ಬೊಡ್ಡೆಯ ಕಾಂಡದ ಅಂಶ ಪೀಠವಾಗಿ ಬೇರೆ ಮೊತ್ತ ಶೋಭಾಯಮಾನ ಶಿಖರವಾಗಿ ಸ್ಪಷ್ಟಗೊಂಡಿತ್ತು. ಅದು ದಶ ದಿಕ್ಕುಗಳಿಗೂ ತನ್ನ ಬಲವಾದ ಕವಲುಗಳನ್ನು ಚಾಚಿತ್ತು. ಬೆಳವಣಿಗೆಯ ಹಂತದಲ್ಲಿ ಮಣ್ಣಿನಲ್ಲಿ ನುಸುಳಿ ಕಲ್ಲನ್ನು ಬಳಸಿ ನೀರನ್ನು ಅರಸಿ ಬಿಟ್ಟ ಉಪೋಪ ಬೇರುಗಳು ತಳೆದ ವಿವಿಧ ರೂಪಗಳು ಸ್ಫುಟಗೊಳ್ಳುತ್ತಲಿತ್ತು. ಬೇರು ಎಳತರಲ್ಲಿ ಅಡ್ಡಿಗೆ ತಡವರಿಸಿದಾಗ ನೆರಿಗೆಗಳು ಮೂಡಿದ್ದಿರಬೇಕು. ಬಳಸು ಮಾರ್ಗದಲ್ಲೇ ಬಲಿತಾಗ ಅದೇ ಅನಪೇಕ್ಷಿತವನ್ನು ಆವರಿಸಿಕೊಂಡದ್ದು ಕಾಣುತ್ತಿತ್ತು. ಅಂಥವನ್ನು ನಾಜೂಕಿನಲ್ಲಿ ಕಳಚಿದಾಗ ಆಕರ್ಷಕ ಗುಹೆಗಳಂಥ ರಚನೆಗಳೇ ಅನಾವರಣಗೊಳ್ಳುತ್ತಿತ್ತು. ಕೆಲವೆಡೆಗಳಲ್ಲಿ ಎತ್ತೆತ್ತಲು ಹೊರಟ 2 ಎಳೆಗಳು ಊಹೆಗೆ ನಿಲುಕದ ಪರಿಸ್ಥಿತಿಯಲ್ಲಿ ತಿರುಗಿ ಪರಸ್ಪರ ಸಂಧಿಸಿ ಬೆಸೆದುಕೊಂಡದ್ದೂ ಇತ್ತು. ಆ ನಡುವಣ ಮಣ್ಣು ಕಸ ಕಳೆದಾಗ ಮತ್ತೊಂದೇ ಅಸಂಗತ ಸೌಂದರ್ಯ ತೆರೆದುಕೊಳ್ಳುತ್ತಿತ್ತು. ರಕ್ಕಸ, ಬೊಡ್ಡೆ ಎಂದೆಲ್ಲ ನಾವು ಕನಿಷ್ಠವಾಗಿ ಕಂಡಿದ್ದ ಸಾಗುವಾನಿ ಈಗ ತನ್ನ ಅಸಂಖ್ಯ ತೋಳು ಚಾಚಿ ವಿವಿಧ ನಾಟ್ಯ ಭಂಗಿಗಳನ್ನು ಮುದ್ರೆಗಳನ್ನು ಮೆರೆವಂತೆ ಕಾಣತೊಡಗಿತು. ಆ ಲಾಲಿತ್ಯಕ್ಕೆ ಮನಸೋತು ಲಲಿತ ಕವಿ ಜಯದೇವನ ನೆನಪಿಗೂ ಸಾಗರಗಳ ಜೀವ ವಿಶೇಷ ಆಕ್ಟೋಪಸಿನ ಸಾಮ್ಯಕ್ಕೂ ಏಕನಾಮದಲ್ಲಿ ಸಲ್ಲುವಂತೆ ಅಷ್ಟಪದಿ ಎಂದೇ ಹೆಸರಿಸಿದೆವು. ಅಷ್ಟಪದಿಯ ಕಾಂಡ ಅಥವಾ ತಳ ನಾನು ಒಮ್ಮೆ ಕೆತ್ತಿದ್ದು ಸಾಕಾಗಿರಲಿಲ್ಲ. ಹಾಗಾಗಿ ಪೀಠದ ಚೌಕಾಸಿ ಮತ್ತೆಯೂ ಬೇರೆ ಬೇರೆ ಹಂತಗಳಲ್ಲಿ ಮತ್ತು ರೀತಿಯಲ್ಲಿ ಮಾಡಿದ್ದಿತ್ತು. ಒಮ್ಮೆ ಜಗುಲಿಯ ಒರಟು ನೆಲದಲ್ಲಿ ಸ್ವಲ್ಪ ನೀರು ಮಣ್ಣು ಚೆಲ್ಲಿ ಕಾಂಡವನ್ನು ಅದರಲ್ಲೇ ನಾಲ್ಕೆಂಟು ಗಿರಕಿ ಹೊಡೆಸಿದೆ. ಮತ್ತೆ ಕವಚಿ ಹಾಕಿ ಹೆಚ್ಚು ಕೆಸರು ಹತ್ತಿದ ಅಂಶಗಳನ್ನು ಕಣ್ಣಂದಾಜಿನಲ್ಲಿ ತೆಳುವಾಗಿ ಕೆತ್ತಿದ್ದೆ. ಇನ್ನೊಮ್ಮೆ ಮಟ್ಟಸ ಹಲಿಗೆ ಮೀಟರ್ ಉದ್ದದ ರೀಪನ್ನೆಲ್ಲ ಅದರ ಮೇಲೆ ಆಚೆ ಈಚೆ ಆಡಿಸಿ ಕಣ್ಣಂದಾಜಿನಲ್ಲಿ ಎಲ್ಲೆಲ್ಲೋ ಕೆತ್ತಿ ನೋಡಿದೆ. ಹ್ಞೂ, ಕೊನೆ ಪ್ರಯತ್ನವಾಗಿ ದೊಡ್ಡ ಅರದಲ್ಲಿ ಗಂಟೆಗಟ್ಟಲೆ ಉಜ್ಜಿ ರಾಶಿ ಮರದ ಹುಡಿ ಉದುರಿಸಿದ್ದು ಆಯಿತು. ಆದರೆ ಇಂದೂ ಮರಳು ಕಾಗದ ಉಜ್ಜುವಾಗ, ಹೊಳಪು ಬರಿಸಲು ಬಟ್ಟೆ ಎಳೆಯುವಾಗ ಗಡಗಡ ಗಡಗಡ. ಅಷ್ಟಪದಿ ನಿಜಕ್ಕೂ ಕುಣಿತಾನಾ ದೇವಕಿ ಪ್ರಶ್ನೆ. ಕೆರೆಮಣೆಯೂ ಸೇರಿದಂತೆ ಅಸಂಖ್ಯ ಕೈ ಕಸಬುಗಳ ಸರದಾರ ಗೆಳೆಯ ಪಿ ವಿ ಉಪಾಧ್ಯರನ್ನು ಕೇಳಿದೆ. ನನ್ನ ತೆಂಗಿನ ತುಂಡುಗಳ ಕಾಲದಲ್ಲಿ ಇಂಥದ್ದೇ ಸಮಸ್ಯೆಗೆ ಅವರು ತಳವನ್ನು ಮುಗ್ಗಾಲಾಗಿಸಲು ಸೂಚಿಸಿದ್ದರು. ಈಗ ಇದಕ್ಕೆ ತಳದಲ್ಲಿ ಮೂರು ಗಟ್ಟಿ ರಬ್ಬರಿನ ಬುಷ್ ಕೊಡಿ ಎಂದು ಶಿಫಾರಸು ಮಾಡಿದ್ದಾರೆ, ನೋಡಬೇಕು. ಜೆಸಿಬಿ ಎಳೆತಕ್ಕೆ ತುಂಡಾದ ಬೇರಿನ ಕಡೆಗಳು ಇನ್ಸುಲೇಷನ್ ಹರಿದ ದೂರವಾಣಿ ಕೇಬಲ್ನಂತೆ ಕಾಣುತ್ತಿತ್ತು. ಹೊರನೋಟಕ್ಕೆ ಸುಸ್ಥಿತಿಯಲ್ಲಿ ಉಳಿದಂತೆ ಕಾಣುವ ಹಂತದಿಂದ ಕತ್ತರಿಸಿ ತುದಿಯನ್ನು ಉರುಟು ಮಾಡುವ ಕೆಲಸಕ್ಕಿಳಿದೆ. ಉಳಿಯಿಟ್ಟು ಬಡಪೆಟ್ಟು ಕೊಟ್ಟರೆ ಸ್ಪ್ರಿಂಗ್ ಮೆಟ್ಟಿದಂತೆ ಉಳಿ ಜಿಗಿಯುತ್ತಿತ್ತು. ಹೇಗೋ ಒಂದು ಹಂತಕ್ಕೆ ಕಡಿದರೂ ಜೆಸಿಬಿ ತೂಯಿತದ ಪರಿಣಾಮ ಬೇರಿನ ಒಳಗೆ ಹೆಚ್ಚು ಉದ್ದಕ್ಕೆ ಮುಂದುವರಿದದ್ದು ಕಾಣುತ್ತಿತ್ತು. ಅರ ಹಚ್ಚಿ ನಯ ಮಾಡಲು ತೊಡಗಿದರೆ ಚಕ್ಕೆಗಳೇ ಸಿಡಿಯುತ್ತಿದ್ದವು. ಇನ್ನಷ್ಟು ಮತ್ತಷ್ಟು ಕಡಿದು ಗಂಟೆಗಟ್ಟಲೆ ಅರದಲ್ಲಿ ಉಜ್ಜಿ ರೂಪ ಕೊಟ್ಟು ಮುಗಿದ ಫಲ ಹಲವು ಮುಂಡುಗೈಗಳನ್ನೇ ನೋಡಬಹುದು. ಸುತ್ತಲೂ ಚಾಚಿಕೊಂಡ ಕೈಗಳಿಗೇನೋ ನಾನು ಸ್ವತಂತ್ರವಾಗಿಯೇ ಸುರೂಪಿ ಚಿಕಿತ್ಸೆ ಕೊಟ್ಟೆ. ಆದರೆ ಕೇಂದ್ರದತ್ತ ಸರಿಯುತ್ತಿದ್ದಂತೆ ಹೊಸ ಸಮಸ್ಯೆಗಳು ಕಾಣಿಸಿದವು. ಪುಟ್ಟ ದೊಡ್ಡ ಸ್ಟೂಲ್ಗಳಲ್ಲಿ ಕುಳಿತು ನೋಡಿದ್ದಾಯಿತು, ನಿಂತು ಸೊಂಟ ನೋಯಿಸಿಕೊಂಡದ್ದೂ ಆಯಿತು. ಅದರ ಕೈಗಳ ಸಂದಿನಲ್ಲಿ ಇರುಕಿಕೊಂಡು ಅಷ್ಟಾವಕ್ರ ಭಂಗಿಯಲ್ಲಿ ಕುಟ್ಟಿದೆ ಕೀಸಿದೆ. ಕೆಲವು ಸಂದುಗಳನ್ನು ನನ್ನ ಕೈಯಲ್ಲ ಸಪುರ ಉಳಿಗೂ ಮುಟ್ಟುವುದು ಕಷ್ಟವಾಗುತ್ತಿತ್ತು. ಹಾಗೆಂದು ಬಿಡು ಬೀಸು ಕೆತ್ತಿ ಅಷ್ಟಪದಿಯನ್ನು ನನ್ನನುಕೂಲದ ರೂಪಕ್ಕಿಳಿಸುವುದಕ್ಕೆ ಮನ ಒಪ್ಪಲಿಲ್ಲ. ಉದ್ದ ಕತ್ತಿನ ಉಳಿಯೋ, ಹರಿತಗೊಳಿಸಿದ ಸ್ಕ್ರೂಡ್ರೈವರೋ, ಚೂರಿಯೋ, ಬಾಯಿಕೊಟ್ಟ ಹ್ಯಾಕ್ಸಾ ಬ್ಲೇಡೋ ತೂರಿ ಚೂರು ಚೂರೇ ಮಿದುಭಾಗ ಮತ್ತು ಕಲ್ಲು ಮಣ್ಣುಗಳನ್ನು ಬೇರ್ಪಡಿಸುತ್ತಾ ಬಂದೆ. ಆ ಸಂದುಗಳ ತಳ ಅಡ್ಡ ಮಾಟಗಳ ಆಳವನ್ನು ಪೂರ್ಣ ನಯ ಮಾಡುವುದು ನನ್ನ ಮಿತ ಹತ್ಯಾರುಗಳಿಗೆ ಇನ್ನೂ ದಕ್ಕಿಲ್ಲ. ಕೆಲವು ಮಿದುಭಾಗಗಳು ಇನ್ನೆಲ್ಲೋ ತೆರೆದುಕೊಳ್ಳುವ ಗುಹಾ ಮಾರ್ಗವಾದದ್ದೂ ಇದೆ. ಅವುಗಳನ್ನು ನೋಡುವ ಕ್ರಮ ಬದಲಿಸಿದಂತೆಲ್ಲ ಹೆದ್ದಾರಿಗಳ ವಿವಿಧ ಸೇತು ರೂಪಗಳು ಕಾಣಿಸಿದ್ದಿದೆ. ವಿಶಿಷ್ಟ ಜೀವಿಗಳು ಮತ್ತು ಅಮೂರ್ತ ಭಾವಗಳು ಮೂರ್ತಿ ಭವಿಸಿದ್ದೂ ಇದೆ. ಕೆತ್ತಿದ ಮರದ ಚಕ್ಕೆ, ಒಕ್ಕಿದ ಕಲ್ಲ ಚೂರು, ಮಣ್ಣನ್ನು ಕೆಲವು ಸಂದುಗಳಿಂದ ಸುಲಭದಲ್ಲಿ ತೆಗೆಯುವುದಕ್ಕೆ ಆಗುತ್ತಿರಲಿಲ್ಲ. ಬ್ರಷ್, ಚಂಡಿ ಬಟ್ಟೆಗಳು ಸಾಲದೆನ್ನಿಸಿದಾಗ ಕಷ್ಟದಲ್ಲಿ ಎರಡು ಬೆರಳನ್ನೇ ತೂರಿ ಗೀರುಗಾಯ ಮಾಡಿಕೊಂಡದ್ದು, ಉಗುರು ಸುಲಿದದ್ದೂ ಇದೆ. ಕೆಲವೊಮ್ಮೆ ಮರದ ಹುಡಿ ಧೂಳೆಂದು ತುಟಿ ಚೂಪು ಮಾಡಿ ಊದಿದಾಗ ಬೇರೆ ಜಾಲದ ಇನ್ಯಾವುದೋ ಮೂಲೆಯಲ್ಲಿ ಅದು ಮರು ಸುಳಿದು ಸ್ವಲ್ಪ ನನ್ನದೇ ಕಣ್ಣು ಮೂಗಿಗೆ ಹಾರಿ ಕಂಗಾಲು ಮಾಡುವುದೂ ಇತ್ತು. ಅಷ್ಟಪದಿಗೆ ಮರಳು ಕಾಗದ ಉಜ್ಜುವ ಹಂತದಲ್ಲಿ ನನಗೆರಡು ಮೂರು ಬಾರಿ ದಿನವಿಡೀ ಸೋರು ಮೂಗು ಬರುತ್ತಿದ್ದಕ್ಕೆ ಸಾಗುವಾನಿ ಮರದ ಹುಡಿಯೇ ಕಾರಣವಿರಬೇಕು. ಮತ್ತೆ ಈ ದಿನಗಳಲ್ಲಿ ದೇವಕ್ಕೂ ಹಿಡಿದುಕೊಂಡ ಅನಿಶ್ಚಿತ ಒಣಕೆಮ್ಮು ಒಟ್ಟಾರೆ ಮರ ಕೆತ್ತಿದ ಧೂಳಿನದೇ ಪರಿಣಾಮವಿರಬೇಕು. ಇದರ ನಿವಾರಣೆಗೆ ಮೇಲಿನ ಹೊರ ಜಗಲಿಯಲ್ಲಿ ಕೆತ್ತನೆ ನಡೆಸಿದ್ದಾಗ ಬೆನ್ನ ಬದಿಗೆ ಪೆಡೆಸ್ಟಲ್ ಫ್ಯಾನ್ ಹೊಂದಿಸಿಕೊಂಡಿದ್ದೆ. ಇದು ನನಗೆ ತಂಪು ನೀಡುವುದರೊಡನೆ ಮರದ ಹುಡಿ ಉದುರುತ್ತಿದ್ದಂತೆಲ್ಲ ದೂರ ತಳ್ಳಿ ಬಿಡುತ್ತಿತ್ತು. ಮತ್ತೆ ಹೊತ್ತು ಹೊತ್ತಿನ ಕೆಲಸದ ಕೊನೆಯಲ್ಲಿ ವ್ಯಾಕ್ಯೂಮ್ ಕ್ಲೀನರ್ ಹಾಕಿ ಅಷ್ಟಪದಿಯನ್ನು ಜಗಲಿಯ ಎಲ್ಲ ಮೂಲೆಗಳನ್ನು ಚೊಕ್ಕಟ ಬಿಟ್ಟುಕೊಳ್ಳುವುದು ಅನಿವಾರ್ಯವೇ ಆಯಿತು. ಅಷ್ಟಪದಿಯ ಮೈ ಮೇಲೆ ಅಡ್ಡಾದಿಡ್ಡಿ ಕುಳಿತು ತಲೆ ಓರೆ ಮಾಡಿ ಉಳಿಯ ತುದಿಯಲ್ಲೇ ದೃಷ್ಟಿಯನ್ನು ಕೀಲಿಸಿ ಸುತ್ತಿಗೆಯಲ್ಲಿ ಕುರುಡೇಟು ಹಾಕುವಾಗ ಎಷ್ಟೋ ಸಲ ಕೈ ಗಂಟುಗಳಿಗೆ ಪೆಟ್ಟು ಬಿದ್ದದ್ದೂ ಇದೆ. ಕೆಲವೊಮ್ಮೆ ನಿಯಂತ್ರಿತ ಪೆಟ್ಟೆಂದುಕೊಳ್ಳುತ್ತಾ ಸುತ್ತಿಗೆಯ ಮಂಡೆಗೆ ಮಂಡೆಯ ಸಮೀಪಕ್ಕೆ ಹಿಡಿದು ಉಳಿಗೆ ಗುದ್ದ ಹೋಗಿ ಬೆರಳನ್ನೇ ಹಗುರಕ್ಕೆ ಜಜ್ಜಿಕೊಂಡದ್ದೂ ಇದೆ. ಸಣ್ಣ ಪುಟ್ಟ ಊತ, ರಕ್ತ ಜಿನುಗಿದ್ದು, ಕೆತ್ತುವ ಕೆಲಸಕ್ಕೆ ಒಂದೆರಡು ದಿನ ಕಡ್ಡಾಯ ರಜೆ ಮಾಡಿದ್ದೂ ಇತ್ತು. ವೈದ್ಯರ ಬಳಿ ಚಿಕಿತ್ಸೆಗೆ ಓಡುವಂತಾಗದಿದ್ದದ್ದು ಅದೃಷ್ಟವೇ ಸರಿ. ಅಷ್ಟಪದಿಯ ಗಟ್ಟಿ ಅಂಶವನ್ನು ಅನಾವರಣಗೊಳಿಸುವುದರಲ್ಲಿ ರಮ್ಯ ಪತ್ತೇದಾರಿ ಕಥೆಯ ಅಸಂಗತ ಸುಳುಹುಗಳನ್ನು ನಾನು ಕಾಣುತ್ತಿದ್ದೆ. ಗಿಡದ ಪೋಷಕಾಂಶ ಮತ್ತು ನೀರಿನ ಪೂರೈಕ ನಾಳವೇ ಬೇರು ಎನ್ನುವುದು ಎಲ್ಲರಿಗೂ ತಿಳಿದ ವಿಷಯವೇ. ಅದು ಬಹು ಕೋಮಲ ಎಳೆಯಾಗಿ ಭೂಮಿಯೊಳ ಹೊಕ್ಕರೂ ನಿರಂತರ ಕವಲೋಪು ಕವಲುಗಳನ್ನು ಮೂಡಿಸುತ್ತಾ ಅನ್ವೇಷಣೆಯಲ್ಲೂ ಇರುತ್ತದೆ, ಗಟ್ಟಿಗೊಳ್ಳುತ್ತಲೂ ಇರುತ್ತದೆ. ಗಿಡದ ಎಳೆತನದಲ್ಲಿ ಬೀಡಾಡಿ ಜಾನುವಾರು ಸೊಪ್ಪು ದಂಟುಗಳಿಗೆ ಬಾಯಿ ಹಾಕಿ ಜಗ್ಗಿದ್ದು, ಮುಂದೆ ಅವೇ ಮೈತುರಿಕೆಯಾದಾಗ ಕಾಂಡವನ್ನೇ ಬಲವಾಗಿ ದೂಡಿದ್ದು, ಮಳೆ ನೆಲವನ್ನೇ ಅಭದ್ರ ಮಾಡಿದ್ದು, ಬೀಸಿದ ಗಾಳಿ ಸಮೂಲ ಕಿತ್ತೊಗೆಯುವಂತೆ ತುಯ್ದದ್ದು, ರೆಂಬೆ ಕೊಂಬೆಗಳು ಹೆಚ್ಚುತ್ತಾ ಬಲಿಯುತ್ತಾ ಹೋದಂತೆಲ್ಲ ಭಾರ ಹೆಚ್ಚಿದ್ದು ಮುಂತಾದವೆಲ್ಲ ಬೇರಿನ ರೂಪಣೆಯಲ್ಲೂ ದೃಢತೆಯಲ್ಲೂ ಅವಶ್ಯ ಪರಿಣಾಮ ಬೀರಿದ್ದಿರಬೇಕು. ಕೆತ್ತುವಾಗ ಕಾಣಿಸಿದ ಬೂದಿಯ ಕರಿ ಸರಳವಾಗಿ ಯಾವುದೋ ಬಚ್ಚಲೊಲೆಯದ್ದೋ, ಅನೂಹ್ಯ ಸಾಕ್ಷ್ಯನಾಶದ್ದೋ? ಇನ್ನೆಲ್ಲೋ ನನ್ನ ಉಳಿಯ ಬಾಯಿ ಮುರಿದ ಸಿಮೆಂಟ್ ತುಂಡು ಕೇವಲ ಸಣ್ಣ ಮನೆ ರಿಪೇರಿಯದ್ದೋ, ಘನ ಮಹಲು ಕುಸಿದು ಸಂಭವಿಸಿದ ದುರಂತದ್ದೋ? ಅದೊಂದು ಬೇರಪೊಟರೆ ಖಾಲಿಯೂ ನುಣ್ಣಗೂ ಇತ್ತು. ಅದಕ್ಕೆ ಮಣ್ಣ ಮಾಟೆಯ ಸಂಪರ್ಕವಿದ್ದು ಇಲಿ ಸಂಸಾರ ವೃದ್ಧಿಸಿದ್ದೂ ಇರಬಹುದು. ವಿಷದ ಹಾವೇ ನೆಲೆಸಿ ವಠಾರದ ಭಯಕಾರವಾದದ್ದು ಇದ್ದಿರಬಹುದಲ್ಲವೇ? ಇನ್ನು ಭಾವನಾತ್ಮಕ ನೆಲೆಯಲ್ಲಿ ಹೋದರಂತೂ ಅದೆಷ್ಟು ಸರಸ, ವಿರಸ, ಜನನ, ಮರಣ ಎಂದೆಲ್ಲ ವಿಸ್ತರಿಸುವ ಅಸಂಗತ ಸಾವಿರದಲ್ಲಿ ಪಸರಿಸಿರಬಹುದಾದ ಈ ಬೇರುಗಳ ಜುಡುಕನ್ನು ಸುಸಾಂಗತ್ಯಕ್ಕೆ ಕಲ್ಪಿಸಿಕೊಳ್ಳುವಾಗ ಮೂಡುವ ಬೆರಗು ಸಣ್ಣದಲ್ಲ. ಅವೆಲ್ಲದರ ಜೊತೆಗೆ ವರ್ತಮಾನದಲ್ಲಿ ಅನಾವರಣಗೊಳ್ಳುತ್ತಿದ್ದ ಅಷ್ಟಪದಿಯ ರೂಪ ನನ್ನನ್ನು ಅದರಲ್ಲೇ ಇನ್ನಷ್ಟು ಹೊತ್ತು ಕಳೆಯುವಂತೆ, ಮತ್ತಷ್ಟು ವೇಗದಲ್ಲಿ ಕೆಲಸ ನಡೆಸುವಂತೆ ಪ್ರೇರಿಸುತ್ತಲೇ ಇತ್ತು. ಗಹನ ಸಂದುಗಳನ್ನು ಸಪುರ ಉಳಿಯಲ್ಲಿ, ಪುಟ್ಟ ಹರಕು ಚೂರಿಯಲ್ಲಿ, ಕೆಲವೊಮ್ಮೆ ಬಳಕುವ ಬರಿಯ ಹ್ಯಾಕ್ಸಾ ಬ್ಲೇಡಿನಲ್ಲಿ ಹಗುರಕ್ಕೆ ಕೆರೆಸಿಯೇ ಸ್ಫುಟಗೊಳಿಸುತ್ತಿದ್ದೆ. ಉಳಿದಂತೆ ಒರಟು ಮೈಗಳಿಗೆಲ್ಲ ದೊಡ್ಡ ಹಲ್ಲಿನ ಮರದಾರ, ಸಣ್ಣ ಕಚ್ಚುಗಳ ಲೋಹದಾರ ಮತ್ತು ಎರಡೂ ನಮೂನೆಯ ಮರಳು ಕಾಗದ ಉಜ್ಜಾಟ ಇದು ಕಳೆದ 6-8 ತಿಂಗಳಿನಿಂದ ನಡೆದೇ ಇದೆ. ತೆಳು ಬಿರುಕುಗಳನ್ನು ಕಡಿ ಹಾಗೂ ಜಜ್ಜುಗಾಯಗಳನ್ನು ಕೆತ್ತಿನಯಗೊಳಿಸಿದೆ. ಒಂದೆರಡು ಬಲವಾದ ಬಿರುಕನ್ನು ನಿವಾರಿಸುವುದೆಂದರೆ ಅಷ್ಟಪದಿಯ ರೂಪವನ್ನೇ ಕಳೆಯುವುದಾಗುತ್ತದೆ. ಅವಕ್ಕೆ ಮಾತ್ರ ಮೇಣವೋ ಮತ್ತೊಂದು ತುಂಬುವ ಹೊಳವು ಹಾಕಿದ್ದೇನೆ. ಸಹಜವಾಗಿ ಎಲ್ಲ ಮೈಯೂ ಮೃದು ಅಲೆ ಸಂಚಾರದ ಬಳುಕುಗಳು, ನೇರ ಸಪಾಟು ಅಷ್ಟಪದಿಯಲ್ಲಿ ಹುಡುಕಿದರೂ ಸಿಗದು. ಹೀಗೊಂದು ನಗೆಹನಿಯನ್ನು ನೀವು ಕೇಳಿರಬಹುದು. ಸಂಜೆಯ ವಿಹಾರಕ್ಕೆ ಜತೆಯಲ್ಲಿ ಹೋಗಲು ಸಜ್ಜಾಗಿ ಕಾದಿದ್ದ ಪತಿರಾಯನ ಅಸಹನೆಯ ಧ್ವನಿ ಏರಿತಂತೆ. ಒಳಗಿನಿಂದ ಮೇಕಪ್ ಸುಂದರಿ ಉರಿದಳಂತೆ, 1 ಗಂಟೆಯಿಂದಲೇ ಹೇಳ್ತಾ ಇದ್ದೇನೆ, 5 ಮಿನಿಟ್ನಲ್ಲಿ ಬರ್ತೇನೆ ಅಂತ. ನನ್ನ ಕಥೆ ಇದು ಅದೇ ಸ್ಥಿತಿ. ಇನ್ನೇನು ಸೂಕ್ತ ಲೇಪ, ಮರದ ಬಾಳ್ತನಕ್ಕಾಗಿ ಪಾರದರ್ಶಕ ಪೇಂಟ್ ಅಂದರೆ ಟಚ್ ವುಡ್, ಹೊಳೆತಕ್ಕಾಗಿ ದಪ್ಪ ಬಟ್ಟೆಯಲ್ಲಿ ಮಾಲಿಶ್, 1-2 ದಿನಗಳ ಕೆಲಸ ಅಂದುಕೊಳ್ಳುತ್ತಲೇ 6-8 ತಿಂಗಳು ಕಳೆದಿದ್ದೇನೆ. ಈಗ ಹೊಳೆಯುತ್ತಿದೆ ಅಷ್ಟಪದಿಯ ಪರಿಷ್ಕರಣ ಎಂದೂ ಮುಗಿಯದ ಕತೆ. ಸಮಯ ಮಿತಿ, ಎಲ್ಲೋ ಪ್ರದರ್ಶನಕ್ಕಿಡುವ ಚಪಲಗಳೇನೂ ನನಗೆ ಇಲ್ಲವಾದ್ದರಿಂದ ಅದು ನಡೆಯುತ್ತಿರಲಿ. ಸದ್ಯ ಈ ಕಥನವನ್ನು ಇಲ್ಲಿಗೆ ಮುಗಿಸುತ್ತೇನೆ. ವಿದೇಶದಲ್ಲೋರ್ವ ಭಾರಿ ಮರವನ್ನೇ ಅಡ್ಡ ಹಾಕಿ ಕಾಷ್ಠಶಿಲ್ಪ ಮಹಾಕಾವ್ಯವನ್ನೇ ಮಾಡಿದ್ದಾನೆ. ಇಂಥವೆಲ್ಲ ಹವ್ಯಾಸಿ ಯೋಜನೆಗಳಾಗುವುದು ಅಸಾಧ್ಯ, ಕಷ್ಟ. ನಮ್ಮದೇನಿದ್ದರೂ ಒಂದು ಗುತ್ತಿ ಅಥವಾ ತುಂಡು ಕೊರಡು, ಬಿಡು ಸಮಯದ ಕೆಲಸ, ಕಸದಿಂದ ರಸ ಮಾಡುವ ಅಂದರೆ ವಿಶೇಷ ಹಣ ಅಥವಾ ಸಾಮಗ್ರಿಗಳ ಖರೀದಿಯನ್ನು ಅವಲಂಬಿಸದ, ಹಾಗಾಗಿ ಮುಂದೆ ವಾಣಿಜ್ಯ ಆಸಕ್ತಿಗಳನ್ನು ಹುಟ್ಟಿಸದ, ಎಲ್ಲಕ್ಕೂ ಮುಖ್ಯವಾಗಿ ಸ್ವಂತ ದೇಹಶ್ರಮಕ್ಕೆ ಕಲಾನಂದಮಯಿಯಾದ ಹವ್ಯಾಸ. ನೀವು ಯಾಕೆ ಒಂದು ಕೈ ನೋಡಬಾರದು? ತುಳುನಾಡ ವಲಯದಲ್ಲಿ ಪರ್ವಕಾಲದಲ್ಲಿ ಮರ ಒಂದರ ಕೆತ್ತೆ ತೆಗೆದು ಕಾಯಿಸಿ ಕಷಾಯ ಮಾಡಿ ಸೇವಿಸುವುದು ಒಂದು ಸಾಂಪ್ರದಾಯಿಕ ಮತ್ತು ಆರೋಗ್ಯದಾಯಿ ಚಟುವಟಿಕೆಯಾಗಿಯೇ ರೂಢಿಯಲ್ಲಿದೆ. ಎಸೆದ ತೆಂಗಿನ ಬೊಡ್ಡೆಗಳಿಂದ ಚತುರ್ಮುಖರನ್ನು, ಸಾಗುವಾನಿ ಬೇರೆ ಬೊಡ್ಡೆಯಿಂದ ಅಷ್ಟಪದಿಯನ್ನು ರೂಪಿಸುವಲ್ಲಿ ನಾವೂ ಅಸಂಖ್ಯ ಕೆತ್ತೆ ತೆಗೆದಿದ್ದೇವೆ. ಆ ಕಾಯಕ ಬಿಸಿಯಲ್ಲಿ ಕಲಾ ಕಷಾಯ ಮಾಡಿ ಸೇವಿಸುತ್ತಲೇ ಇದ್ದೇವೆ. ಅಮಿತ ಮಾನಸೋಲ್ಲಾಸಕ್ಕೆ ನೀವು ಯಾಕೆ ಕುಡಿಯಬಾರದು? ಸದ್ಯಕ್ಕೆ ಸರಣಿ ಮುಗಿಯಿತು.